ಇದಕ್ಕೆ ಉತ್ತರವು ರಾಗಿಯ ರೋಗ ಕುರಿತು ಎಚ್ಚರ ಬೇಕು, ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು. ಇದಕ್ಕೆ ಮುಖ್ಯ ಅಂಶವು ಮ್ಯಾಂಕೋಜಬ್ ಸಿಂಪರಣೆ ಕೂಡ ಇದಕ್ಕೆ ಉತ್ತರವು ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು. ರಾಗಿಯ ರೋಗ ಕುರಿತು ಎಚ್ಚರಬೇಕು, ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು. ಬೀಗ ಬೇಗ ಬಿತ್ತುವುದರಿಂದ ತಿರುಮಲೆ ಕೀಡಿ ತಪ್ಪುತ್ತ